ಹಾಳಿ ಮುದಕಿ ಆಕಳ ಇಕ್ಕ ಒಂದ ಹಾಳಿ ಮುದಕಿ ಹಿರಿಯ ಕೊರ ಸಿಗೋದಿಲ್ಲ ಬಾಳ ಬೇರಿಕೆ ಆಕಳ ಇಕ್ಕ ಒಂದ ಹಾಳಿ ಮುದಕಿ ಆಕಳ ಇಕ್ಕ ಒಂದ ಹಾಳಿ ಮುದಕಿ ಹಿರಿಯ ಕೊರ ಸಿಗೋದಿಲ್ಲ ಬಾಳ ಬೇರಿಕೆ ಆಕಳ ಬಾಯ ಬಂದ ಪಟ್ಟೆ ತಾಯಿ ನಮಗ ಕಾಮದೇನಾ ಹಾಗೂ